ಕಸಕಡ್ಡಿ ಚೆನ್ನಾಗಿ ಕಳೆದಕ್ಕೆ ಒಂದ್ 20 ದಿವಸ ಬಿಡಬೇಕು. ಅದನ್ನ ಚೆನ್ನಾಗಿ ಕಳೆಯುತ್ತೆ, ಕಳತ್ ಮೇಲೆ ಏನ್ ಮಾಡೋದು, ಒಂದ್ 20 ದಿವಸ ಹಾಗೆ ಬಿಡಿ. ಅದನ್ನ 20 ದಿವಸ ಕಳತ್ ಮೇಲೆ 5 ಕೆಜಿ ಅಷ್ಟು ಎರೆಹುಳ ಬಿಡಬೇಕು. 5 ಕೆಜಿ ಅಷ್ಟು ಎರೆಹುಳ. ನಾವು ಸಿಮೆಂಟ್ ಆಕ್ಚುಲಿ ದೊಡ್ಡ ತೊಟ್ಟಿ ಮಾಡ್ಬೇಕಾದ್ರೆ 20 ಅಡಿ ಉದ್ದ 4 ಅಡಿ ಆಗಲ್ಲ, 2-3 ಅಡಿ ಎತ್ತರ ಇರತಕ್ಕಂಥದ್ದು ಒಂದೇ ಬೇರೆ 1.5 ಕೆಜಿ ಶಿಫಾರಸ್ ಮಾಡ್ತೀವಿ. ಬಟ್ ಇದಕ್ಕೆ 5 ಕೆಜಿ ಅಲ್ಲಿ ಗೊಬ್ಬರ ತಯಾರು ಮಾಡ್ತಕ್ಕಂಥ ಉದ್ದೇಶ, ಇಲ್ಲಿ ಎರೆಹುಳಗಳು ಸ್ನಾನ ಮಾಡಿಸ್ತಕ್ಕಂಥ ಉದ್ದೇಶ, ಆ ತೊಟ್ಟಿಗೆ 5 ಕೆಜಿ ಎರೆಹುಳ ಬಿಡಬೇಕು. ಬಿಟ್ಟ ದಿವಸದಿಂದ 20 ದಿವಸ ತನಕ, ಅಂದ್ರೆ 1-20 ದಿವಸ ತನಕ ಸತತವಾಗಿ ನೀವು ಎಷ್ಟು ಕೆಜಿ ಹುಳ ಬಿಟ್ಟಿರ್ತೀರಿ ಅಷ್ಟು ಲೀಟರ್ ನೀರು ಹಾಕಬೇಕು. ಅಂದ್ರೆ ಕಳೆವರೆಗೆ ನೀವು, ಉದಾಹರಣೆಗೆ ನೀವು ಅಲ್ಲಿವೇನು ಸದ್ಯಕ್ಕೆ ಬೇಡ, ನಾನು ಹೇಳೋದೇನಂತಂದ್ರೆ 20 ದಿವಸ ತನಕ ಏನಿದೆ ಅಲ್ಲಿವರೆಗೆ ಏನು ಕಸಕಡ್ಡಿ, 1-20 ದಿವಸ ತನಕ ಸುಮ್ಮನೆ ಜಸ್ಟ್ ನೀರು ಹಾಕ್ತಿರಿ, ಅಷ್ಟು ನೀರು ಹಾಕೋದ್ಬೇಡ, ಜಸ್ಟ್ ಬರೀ ನೀರು ಹಾಕಿ ಅಂತ ಬನ್ನಿ. ಅವಾಗ ಏನ್ ಮಾಡುತ್ತೆ ಅಲ್ಲಿ ಸಗಣಿ ಗೊಬ್ಬರ ಹಾಕಿ ಎಲ್ಲ ಆದ್ಮೇಲೆ ಕಸಕಡ್ಡಿನ ಎರೆಹುಳು 20 ದಿವಸದಲ್ಲೇ ತಿಂದು ಮುಗಿಸ್ಬಿಡುತ್ತೆ. ಅಂದ್ರೆ 100 ಕೆಜಿ ಬಿಟ್ಟರೆ 5 ಕೆಜಿ ಬಿಟ್ಟಿರ್ತೀರಿ, 20 ದಿವಸ ಸ್ವಲ್ಪ 5 ಕೆಜಿ ಅಷ್ಟು ಬೇಡ, 1 ಲೀಟರ್ನಷ್ಟು ಬೇಡ, ಸ್ವಲ್ಪ ಅದು ಹಸಿ ಇರಲಿ, ತೇವಾಂಶ ಕಾಪಾಡ್ತೀರಿ. ತೇವಾಂಶ ಕಾಪಾಡಿದ್ರಿ ಅಂತಂದ್ರೆ 20 ದಿವಸದಲ್ಲೇ ಇರ್ತಕ್ಕಂಥ ಕಸಕಡ್ಡಿಯನ್ನ 25 ಕೆಜಿ ಎರೆಹುಳು ಇರೋದ್ರಿಂದ ಕಾಂಪಿಟೇಷನ್ ಮೇಲೆ ತಿಂದು ಮುಗಿಸ್ಬಿಡ್ತಾವ. ಅವಾಗ ನಿಮಗೆ ಗೊಬ್ಬರ ರೆಡಿ ಆಗತ್ತೆ, ಹೌದು, ಎರೆಹುಳು ಗೊಬ್ಬರ ರೆಡಿ ಆಗತ್ತೆ. 21ನೇ ದಿವಸದಿಂದ ಎಷ್ಟು ಕೆಜಿ ಎರೆಹುಳ ಬಿಟ್ಟಿರ್ತೀರಿ ಅಷ್ಟು ಲೀಟರ್ ಮೇಲ್ಭಾಗದಲ್ಲಿ ನೀರು ಹಾಕಬೇಕು. ಸ್ಟಾರ್ಟಿಂಗ್ ನಲ್ಲಿ ಸ್ಟಾರ್ಟಿಂಗ್ 1-20 ದಿವಸ ತನಕ ಬರೀ ಒಂದು ಅರ್ಧದಿಂದ 1 ಲೀಟರ್ ಅಷ್ಟೇ ತೇವಾಂಶ ಕಾಪಾಡ್ಕೊಳ್ಳೋದಕ್ಕೆ. ಅಂದ್ರೆ 20 ದಿವಸ ಆದ್ಮೇಲೆ ಎರೆಹುಳ ನೀರೆಲ್ಲ ತಿಂದು ಆದ್ಮೇಲೆ 5 ಲೀಟರ್ನಷ್ಟು ನೀರು ಹಾಕಬೇಕು. ಅವಾಗ ಅಂದ್ರೆ ಎಷ್ಟು ಕೆಜಿ ಹುಳ ಬಿಟ್ಟಿರ್ತೀರಿ ಅಷ್ಟು ಲೀಟರ್ ನೀರು ಹಾಕ್ಬೇಕು. ಅಂದ್ರೆ 5 ಕೆಜಿ ಬಿಟ್ಟಿರಿಂದ 5 ಲೀಟರ್ ನೀರು ಹಾಕಬೇಕು. ನೀವು ನೀರು ಹಾಕಿದ ತಕ್ಷಣ, ಮೇಲ್ಗಡೆ ನೀರು ಹಾಕಿದ ತಕ್ಷಣ 5 ಲೀಟರ್ ಮೇಲಿಂದ ನೀರು ಕೆಳಗಿಳ್ಕಂತ ಬರುತ್ತೆ. ಇಳಿತಕ್ಕಂಥ ಸಂದರ್ಭದಲ್ಲಿ ಎರೆಹುಳದಲ್ಲಿ ಎರೆಗೊಬ್ಬರ ರೆಡಿ ಆಗಿರುತ್ತೆ, ಎರೆಗೊಬ್ಬರದಲ್ಲಿ ಎರೆಹುಳ ಇರ್ತವೆ, ನೀರಾದ ತಕ್ಷಣ ಮೇಲಿಂದ ನೀರು ಕೆಳಗೆ ಇಳ್ಕೊಂಡು ಬರ್ತದೆ. ಅಂದ್ರೆ ಬರಬೇಕಾದಂತ ನೀರು ಎರೆಹುಳಲ್ಲಿರ್ತಕ್ಕಂಥ ಪೋಷಕಾಂಶ, ಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶನೂ ತರುತ್ತೆ, ಎರೆಹುಳು ತನ್ನ ದೇಹದಲ್ಲಿರ್ತಕ್ಕಂಥ ಮೇಲ್ಭಾಗದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ತೊಳ್ಕೊಂಡು ಬರುತ್ತೆ. ಅಂದ್ರೆ ಮೇಲೆ ಹಾಕಿರ್ತಕ್ಕಂಥ ನೀರು 2 ತಾಸು ಬಿಟ್ರಿ ಅಂತಂದ್ರೆ ಮೇಲಿರ್ತಕ್ಕಂಥ ನೀರು ಬಂದು ಕೆಳಗಡೆ ಎಲ್ಲವೂ ಸೆಟ್ಲ್ ಆಗ್ತವೆ. ನೀವು ಬಕೆಟ್ನ ತಲೆ ಕೆಳಗಾಗಿ ಹಾಕಿರೋದ್ರಿಂದ, ತಳಭಾಗದಲ್ಲಿ ಮರಳಿರೋದ್ರಿಂದ ಎಲ್ಲವೂ ನೀರು ಬಂದು ಕೆಳಗಡೆ ಶೇಖರಣೆ ಆಗ್ತವೆ. ಬಕೆಟ್ ತಲೆ ಕೆಳಗೆ ಹಾಕಿದ್ರಿಂದ ಎಲ್ಲವೂ ಬಕೆಟ್ನೊಳಗೆ ಸೇರ್ಕೊಳ್ತಾವೆ. ಅಂದ್ರೆ ಉದಾಹರಣೆಗೆ 4-5 ಲೀಟರ್ ನೀರು ಬಳಸಿದ್ರಿ ಅಂದ್ರೆ 4.5 ಲೀಟರ್ನಷ್ಟು ನೀರು ಬಂದು ಬಕೆಟ್ನಲ್ಲಿ ಶೇಖರಣೆ, ಬಕೆಟ್ನಲ್ಲಿರುವಂತಹ ಒಂದು ಜಾಗದಲ್ಲಿ ಶೇಖರಣೆ. ನೀವು ಜಸ್ಟ್ ನಲ್ಲಿ ಓಪನ್ ಮಾಡಿದ್ರೆ ಸಾಕು, 2-3 ತಾಸು ಬಿಟ್ಟು ನಲ್ಲಿ ಓಪನ್ ಮಾಡಿದ್ರೆ ಸಾಕು, 4.5 ಲೀಟರ್ನಷ್ಟು ನೀರು ಹೊರಗೆ ಬರುತ್ತೆ ಬರುತ್ತೆ. ಇದನ್ನ ಪ್ರತಿ ಎಲ್ಲಿಂದ 21ನೇ ದಿವಸದಿಂದ 30 ದಿವಸ ಮುಂದಿನ 30 ದಿವಸವರೆಗೆ, ಒಂದು ತಿಂಗಳವರೆಗೆ ಸತತವಾಗಿ 5-5 ಲೀಟರ್ ನೀರನ್ನ ಹೊರಗೆ ತೆಗಿಬಹುದು. ಇದನ್ನ ಬಂದಿರತಕ್ಕಂಥ ನೀರನ್ನ ನೀವು ನೋಡ್ಲಿಕ್ಕೆ ಹೆಂಗಿರ್ತದೆ, ಬಂದಿರತಕ್ಕಂಥ ನೀರಂದ್ರೆ ಚಾ ಪುಡಿದ ರೀತಿ ಒಳಗೆ ಇರ್ತದೆ ನೀರು, ಆ ತರ ನಿಮ್ಗೆ ಕಪ್ಪು ಕಂದು ಬಣ್ಣದ ಇರ್ತದೆ ಆ ನೀರಿಗೆ, ಟೀ ಡಿಕಾಕ್ಷನ್ ತರ ಸೇಮ್ ಅದೇ ತರ ಇರ್ತದೆ. ಟೀ ಡಿಕಾಕ್ಷನ್ ಯಾವ ತರ ಇರ್ತದೆ ಆ ತರ ಇರ್ತದೆ. ಬಂದಂತ ನೀರಿಗೆ ನೀವು ಇದನ್ನ ನೀರಿಗೆ 5 ಲೀಟರ್ ಅಂದ್ರೆ 1 ಲೀಟರ್ ನೀರಿಗೆ 5 ಲೀಟರ್ ನೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಬೆಳೆಗೂ ಬಳಸಬಹುದು. ಸಿಂಪರಣೆಗೆ ಬಳಸಿದ್ರೆ ಅಂತಂದ್ರೆ 1:5 ratio 30 ದಿವಸಗಳಿಗೆ. ಆಮೇಲೆ ನೀವು ಎರೆಹುಳುಗಳಿಗೇನು ಆಹಾರ ಕೊಡಲ್ಲ ಅಲ್ಲಿ, ಏನು ಕೊಡೋದಿಲ್ಲ ಸರ್ ಆ ಸಂದರ್ಭದಲ್ಲಿ. ಅಂದ್ರೆ ಇರ್ತಕ್ಕಂಥ ಕಸಕಡ್ಡಿ ತಿಂದು ಬದಲಾವಣೆ ಮಾಡ್ತಾನೆ ಇರ್ತದೆ ಅದು. ಎರೆಹುಳುಗಳು ಇರ್ತದೆ, ಕಸಕಡ್ಡಿನ ಫುಲ್ ತಿಂದಿರೋದಿಲ್ಲ, ಇರ್ತಕ್ಕಂಥ ಕಸಕಡ್ಡಿ ವೈಶಿಷ್ಟ್ಯ ಅದನ್ನ ಆಮೇಲೆ ಮತ್ತೆ ನೆಕ್ಸ್ಟ್ ಮತ್ತೆ ಒಂದ್ಸಗೇನೆ ಎರಡನೇ ಕ್ರಿಯೆ, ಮತ್ತೆ ಎರೆಹುಳುಗಳನ್ನ ತೆಗಿಬೇಕು, ಮತ್ತೆ ಕಸಕಡ್ಡಿ ಹಾಕಬೇಕು, ಮತ್ತೆ ಅದೇ ಎರೆಹುಳುಗಳನ್ನ ಬಳಸ್ತಾ ಬಿಡಬೇಕು. ಅದನ್ನ ಮಾಡಿದ್ರಿ ಅಂತಂದ್ರೆ ನೀವು ಸರ್ ನನಗೆ ಜಾಸ್ತಿ, ಕೆಲವು ರೈತರು ಕೇಳ್ತಾರೆ ಏರಿಯಾ ಜಾಸ್ತಿ ಇದೆ ನಮ್ಗೆ ಇಷ್ಟ ಆಗೋದಿಲ್ಲ, ಅವಾಗ ನಿಮಗೆ ತೊಟ್ಟಿಗಳು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾವು 100 ಕೆಜಿ ಇರ್ತಕ್ಕಂಥ ತೊಟ್ಟಿ ಬದಲಾಗಿ 200 ಕೆಜಿ ಇರ್ತಕ್ಕಂಥ ತೊಟ್ಟಿ ಮಾಡ್ಕೊಳ್ರಿ, ಅಥವಾ 2 ತೊಟ್ಟಿ ಮಾಡ್ಕೋಬೇಕಾಗ್ತದೆ. 1:5 ratio ಅಂದ್ರೆ ನಿಮ್ಗೆ ಜಾಸ್ತಿ ಆಗುತ್ತೆ. ಒಂದು 5-6 ದಿವಸ ನೀರು ಶೇಖರಣೆ ಮಾಡಿಬಿಟ್ಟು, ಉದಾಹರಣೆಗೆ 20 ಲೀಟರ್ ನೀರು ಶೇಖರಣೆ ಮಾಡಿ 20 ಲೀಟರ್ಗೆ 100 ಲೀಟರ್ ಶೇಖರಣೆ ಮಾಡಿದ್ರೆ 5 ದಿವಸ ಶೇಖರಣೆ ಮಾಡಿಬಿಟ್ರೆ ನೀವು 20 ಲೀಟರ್ ಬರುತ್ತೆ. 20 ಲೀಟರ್ನ 100 ಲೀಟರ್ ನೀರು ಮಿಕ್ಸಣ ಮಾಡಿದ್ರೆ 120 ಲೀಟರ್ ಒಂದು ಎಕರೆ ಸಿಂಪಡಣೆ ಮಾಡ್ಲಿಕ್ಕೆ ಸಾಕಾಗುತ್ತೆ. ಹೌದು, ಈಗ ನರ್ಸರಿಯವ್ರು ತೋಟಗಾರಿಕೆ ನರ್ಸರಿ ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಯಥೇಚ್ಛವಾಗಿ ಬಳಸ್ಕೋಬಹುದು. ಬಳಸೋದ್ರಿಂದ ಏನಾಗ್ತದೆ, ಒಳ್ಳೆ ಗೊಬ್ಬರ ಸಿಕ್ಕಂಗಾಗ್ತದೆ ಗಿಡಕ್ಕೆ, ಆಮೇಲೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಟೊಮೆಟೊ ಬೆಳೆಗಳಲ್ಲಿ ಎಸ್ಪೆಷಲಿ ತರಕಾರಿ ಬೆಳೆಗಳಲ್ಲಿ ಹೂವಿನೇ ಹೆಚ್ಚಿಗೆ, ಹೂವಿಗೆ ಬರ್ತಕ್ಕಂಥ ಪ್ರಚೋದನೆ, ಯಾಕಂದ್ರೆ ಜಿಬ್ಬರ್ಲಿನ್ ಹಾರ್ಮೋನ್ ಇರ್ತದೆ, ಅದಕ್ಕೆ ಜಿಬ್ಬರ್ಲಿನ್ ಹೂವು ಪ್ರಚೋದನೆ ಬರ್ತಕ್ಕಂಥ ಹಾರ್ಮೋನ್ ಅದು. ಆಕ್ಸಿಜನ್ ಬೇರೆ ಬೆಳವಣಿಗೆ ಬರ್ತಕ್ಕಂಥ ಹಾರ್ಮೋನ್, ಬೆಳವಣಿಗೆಯಿಂದ ಬೇರೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ರೈತರು ಇನ್ನೊಂದು ತಿಳುವಳಿಕೆ ಹೇಳೋದು ಏನಂದ್ರೆ, ಕಾಯಿಗಳು ಬಹಳ ಬೇಗ ಕೆಡದಿಲ್ಲ ಸರ್, ಕಾಯಿಗಳು ಬಹಳ ಬೇಗ, ನಾವ್ ಹೇಳ್ತೀವಿ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ, ಲಾಂಜಿಬಿಟಿ ಅಂತ ಹೇಳ್ತೀವಿ. ನೀವು 4 ದಿವಸ ಟೊಮೆಟೊ 4 ದಿವಸ ಇಟ್ಟಿದ್ರೆ ನೀವು ಎರೆಜಲ ಬಳಸಿದ್ರೆ ಅಂದ್ರೆ 8 ದಿವಸ ಇಟ್ಟರು ಆ ಬೇಗ ಕೆಡೋದಿಲ್ಲ. ಶೆಲ್ಫ್ ಲೈಫ್ ಜಾಸ್ತಿ, ಶೆಲ್ಫ್ ಲೈಫ್ ಏನಿದೆಯಲ್ಲ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನಮಗೆ ಈ ಮೂರು ರೀತಿಯೊಳಗ ಎರೆಹುಳುಗಳನ್ನ ಬಳಸಿದ್ರೆ ಮಾತ್ರ ನಾವು ಒಳ್ಳೆ ಇಳುವರಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಇಳುವರಿಗಳನ್ನ ಎರೆಹುಳುಗಳನ್ನ ಈ ರೀತಿಯೊಳಗೆ ಬಳಸ್ಕೊಳ್ಬೇಕು ಸರ್. ಆಕ್ಚುಲಿ ನಾವು ಕೆಲವು ರೈತರು ಬಳಸ್ಕೊಳ್ತಾರೆ, ಬಟ್ ಗೊಬ್ಬರಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅವರು. ಯಾರು ಇರುನೆಲ ಕೃಷಿಗೆ ಬರ್ತಾ ಇಲ್ಲ, ಬಟ್ ಎರೆಜಲಕ್ಕೆ ಬದಲಾವಣೆ ಆಗ್ತಿಲ್ಲ. ಈ ಬದಲಾವಣೆ ಎರಡು ಬರಬೇಕು ನಮ್ಮ ಕೃಷಿಯೊಳಗೆ. ಬಂದ್ರೆ ಮಾತ್ರ ಕಡಿಮೆ ಖರ್ಚಿನೊಳಗ ಎರೆಹುಳುಗಳನ್ನ ಬೇರೆ ಬೇರೆ ರೀತಿಯೊಳಗೆ ಬಳಸ್ಕೊಳ್ಬಹುದು ಅಂತಕ್ಕಂಥದ್ದು ಬಹಳಷ್ಟು ಬೇರೆ ಇದಾವೆ. ಇನ್ನು ವೈಜ್ಞಾನಿಕವಾಗಿ ಬಹಳಷ್ಟು ರಿಸರ್ಚ್ ನಡೀತಾ ಇದಾವೆ, ಬಟ್ ಈ ರೀತಿಯೊಳಗೆ ನಾವು ಕೃಷಿಯೊಳಗೆ ಇದನ್ನ ಬಳಸ್ಕೋಬಹುದು ಅಂತಕ್ಕಂಥ ಎಲ್ಲ ರೈತರು ಇವುಗಳನ್ನ ಬಳಸ್ಕೊಳ್ರಿ ಅಂತಕ್ಕಂಥದ್ದು ಎರೆಹುಳುಗಳನ್ನ. ಒಳ್ಳೇದು ಪಂಪನಗೌಡ್ರೆ, ಇಷ್ಟೊತ್ತು ಸಾವಯವ ಕೃಷಿಯಲ್ಲಿ ಎರೆಹುಳುವನ್ನ ಯಾವ ಎಲ್ಲಾ ರೀತಿಯಲ್ಲೂ ನಾವು ಬಳಕೆ ಮಾಡಿಕೊಳ್ಬಹುದು, ಎರೆ ಗೊಬ್ಬರ ಅಲ್ಲದೆ ಈ ಇರು ನೆಲೆಯನ್ನ ಮಾಡಿಕೊಂಡು ಅವುಗಳನ್ನು ಸಹ ಸಂಖ್ಯೆಯನ್ನ ವೃದ್ಧಿಯಾಗೋ ಹಾಗೆ ಮಾಡಿ ಅದನ್ನ ಮಾರಾಟ ಮಾಡೋದೊಂದು, ಅದನ್ನೇ ಬಳಸಿಕೊಂಡು ಬೇಕಾದ್ರೆ ನಾವು ಎರೆ ಜಲವನ್ನ ಮಾಡ್ಕೊಳ್ಳೋಂಥದ್ದು ಇದು ಸುಲಭವಾಗಿ ಮಾಡ್ಕೊಳ್ಬಹುದು. ಇದು ಆಗಿದ್ದೆ ಆದ್ರೆ ಬಹುಶಃ ಇನ್ ಯಾವುದೇ ಒಂದು ಗೊಬ್ಬರವನ್ನು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ವರ್ಷ ವರ್ಷಕ್ಕೂ ಇವುಗಳ ಪ್ರಮಾಣ ವೃದ್ಧಿಯಾಗೋದ್ರಿಂದ ಗೊಬ್ಬರದ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ, ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾವಾಗ ಖರ್ಚು ಕಡಿಮೆ ಆಯಿತು ಖಂಡಿತ ಲಾಭದ ಅಂಶ ಕೃಷಿಯಲ್ಲಿ ಹೆಚ್ಚಾಗುತ್ತೆ. ನಾನು ಯಾಕೆಂದ್ರೆ ಯಾವುದು ಸಾವಯವ ಕೃಷಿ ಅಂತ ಬಂದಾಕ್ಷಣ ಮಣ್ಣಲ್ಲಿ ಫಲವತ್ತತೆ ವೃದ್ಧಿ ಆಗೋದಕ್ಕೆ ಮೂಲ ಕಾರಣ ಆರ್ಗಾನಿಕ್ ಕಾರ್ಬನ್ ಅಂದ್ರೆ ಡಿಸಿಷನ್ ಫ್ಯಾಕ್ಟರ್ ಸರ್, ಸಾವಯವ ಇಂಗಾಲ ಅಂತಕ್ಕಂಥದ್ದು. ಇವತ್ತು ನಮ್ದು ಆರ್ಗಾನಿಕ್ ಕಾರ್ಬನ್ ಇಂಡಿಯಾದ ಭಾರತ ದೇಶದ ಒಂದು ಮಣ್ಣಿನ ಒಂದು ಫಲವತ್ತತೆ ಆರ್ಗಾನಿಕ್ ಕಾರ್ಬನ್ ಇದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು 0.3-0.4% ಅಷ್ಟೇ ಹೇಳ್ತಕ್ಕಂಥದ್ದು. ಅದು ವೃದ್ಧಿಸಬೇಕಂತಂದ್ರೆ 1% ರೀಚ್ ಆಗಬೇಕು ಸರ್. 1% ಅಂತ ರೀಚ್ ಆಯ್ತಂದ್ರೆ ಅನ್ಬಹುದು ನೀವು 0.3-0.4 ಬರ್ಬೇಕಾದ್ರೆ ವರ್ಷಗಟ್ಟಲೆ ಬೇಕಾಗುತ್ತೆ ರೈತರು ನೆನ್ಪಿಟ್ಕೊಂಡಿರ್ರಿ. ನಾವು 0.3-0.4% ಅನ್ಬೇಕಾದ್ರೆ ಜಸ್ಟ್ ಒಂದೇ ಸರ್ 0.1 ಅಂತ ನೀವು ಅನ್ಬಹುದು, ಬಟ್ 0.3-0.4% ಬರಬೇಕು ವರ್ಷಗಟ್ಟಲೆ ಬೇಕಾಗುತ್ತೆ ರಸಾಯನ ಗೊಬ್ಬರ ಬಳಕೆ ಕಡಿಮೆ ಮಾಡಿ ನೀವು ತ್ಯಾಜ್ಯ ವಸ್ತುಗಳು ಬಳಸಿದ್ರೆ. ಅಂದ್ರೆ ಯಾವಾಗ 1% ಅಂತ ಸಾವಯವ ಇಂಗಾಲ ರೀಚ್ ಆಯ್ತು ನೀವು ಯಾವ ಬೆಳೆ ಬೆಳೆ ಹಾಕಿದ್ರೂ ಸಮೃದ್ಧವಾಗಿ ಬರುತ್ತೆ, ಯಾವ ಬೆಳೆಗೆ ಪೋಷಕಾಂಶಗಳನ್ನ ಕೇಳೋದಿಲ್ಲ. ಇನ್ನು ಪಂಪನ್ ಗೌಡ್ರೆ, ಈಗ ಇದಕ್ಕೆ ಸಂಶೋಧನೆಗಳನ್ನ ನಡೆಸ್ತಿದ್ದಾರೆ ಅಂತ ಹೇಳಿದ್ರಿ, 1 ಲೀಟರ್ ಎರೆ ಜಲದ ಉತ್ಪಾದನೆಗೆ ಎಷ್ಟು ವೆಚ್ಚ ಆಗ್ಬಹುದು ಅಥವಾ 10 ಲೀಟರ್ಗೆ ಹೇಳೋದಾದ್ರೆ? ಈಗ ನೀವು ಉದಾಹರಣೆಗೆ ನಾನು ಹೇಳಿರ್ತಕ್ಕಂಥದ್ದು ಏನು, ಒಂದು ಸಿಮೆಂಟ್ ತೊಟ್ಟಿ ಅದನ್ನ ನಾನು ಹೇಳ್ಕೊಂಡೆ, ಆ ಹೆಚ್ಚುಗಳ ಖರ್ಚಾಗಬೇಕಾದ್ರೆ ಕನಿಷ್ಠ 3,000-3,000 ರೂಪಾಯಿ ಬರ್ತದೆ ಸರ್ ಅಷ್ಟಕ್ಕೆ ನಮಗೆ. ಅಂದ್ರೆ ತೊಟ್ಟಿ ತಗೊಂಡು ಬಕೆಟ್ ತಗೊಂಡು ಎಲ್ಲ ಮಾಡ್ತಕ್ಕಂಥ 3,000 ರೂಪಾಯಿ ಖರ್ಚು ಎಲ್ಲ ಎರೆಹುಳುವಿನ ಎಲ್ಲ ಒಂದು ಕಂಪ್ಲೀಟ್ ವೆಚ್ಚ ಮಾಡ್ಬೇಕಾದ್ರೆ ಪ್ರತಿ ದಿವಸಕ್ಕೆ ನಿಮಗೆ ಹೆಚ್ಚು ಕಡಿಮೆ 5 ಲೀಟರ್ ಬರ್ತದೆ ಸರ್. 5 ಲೀಟರ್ ಸಿಗ್ತದೆ. 5 ಲೀಟರ್ನ ನೀವು ಅದನ್ನ ಕನ್ವರ್ಷನ್ ಮಾಡಿದ್ರೆ ಮತ್ತೆ ಅದು 25-30 ಲೀಟರ್ ನಿಮಗೆ ಎರೆ ಜಲ ಆಗಿ ಸಿಂಪಡಣೆ ಮಾಡ್ಲಿಕ್ಕೆ. ಇವತ್ತು ಮಾರ್ಕೆಟ್ ನೊಳಗೆ ಎರೆ ಜಲ ಕೂಡ ಲಭ್ಯ ಇದೆ, 50 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ. ಇವತ್ತು ಎರೆಜಲನ 50 ರೂಪಾಯಿಗೆ ಮಾರಾಟ ಮಾಡ್ತದ್ರಿ. ಎರೆಜಲನ ಮಾರಾಟ ಮಾಡೋದ್ರಿಂದ ನಿಮಗೆ ಆ ದೃಷ್ಟಿಯಿಂದ ಆಯ್ತು, ಪ್ಲಸ್ ನಿಮಗೆ ಸ್ವಾಭಾವಿಕವಾಗಿ ಅದೇ ರೈತರು ಬಳಸೋದ್ರಿಂದ ಅದರದ ಪರಿಣಾಮ ನಿಮಗೆ ಬಹಳಷ್ಟು ಇರ್ತದೆ. ಅಂದ್ರೆ ಬೇರೆ ಗೊಬ್ಬರಕ್ಕೆ ನಾವ್ ಏನ್ ಖರ್ಚು ಮಾಡ್ತಾ ಇದ್ವಿ ಅದರೆಲ್ಲ ಉಳಿತಾಯ ಆಗುತ್ತೆ. ಆಗುತ್ತೆ ಸರ್, 100% ಎರೆಹುಳುಗಳನ್ನ ಬಳಕೆ ಮಾಡಿದಂಗ ಆಯ್ತು. ಬಟ್ ಒಂದ್ಸಲ ನೀವು ಖರ್ಚು ಮಾಡತಕ್ಕಂಥದ್ದು ಒಂದೇ ಸಲ, ನೀವು ಪದೇ ಪದೇ ಖರ್ಚು ಮಾಡೋ ಅವಶ್ಯಕತೆ. ಒಂದ್ಸಲ ನಿಮ್ ಸಿಮೆಂಟ್ ತೊಟ್ಟಿ ತಂದಿಟ್ರಿ ಅಂತಂದ್ರೆ ಸಿಮೆಂಟ್ ತೊಟ್ಟಿ ನೀವು ಹಾಳಾಗೋದಿಲ್ಲ. ಏನು ಹಾಳಾದ್ರೂ ಬಕೆಟ್ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದ್ರೆ ಬಕೆಟ್ ನಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಆಸಿಡ್ ಜಾಸ್ತಿ ಇರೋದ್ರಿಂದ ರಿಲೀಸ್ ಆಗಿದ್ರೆ ಬಕೆಟ್ ಸೀಳೋ ಚಾನ್ಸ್ ಇರುತ್ತೆ. ಒಂದು 15-20 ದಿವಸಕ್ಕೆ ಒಂದು ಕನಿಷ್ಠ 1-5 ತಿಂಗಳು ಆದ್ಮೇಲೆ ಬಕೆಟ್ ಮೇಲೆ ರಿಪ್ಲೇಸ್ ಮಾಡಬಹುದು. ಅದು ಬಿಟ್ರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ, ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಅತಿ ಕಡಿಮೆ ಖರ್ಚು ಆಗ್ಬಿಡುತ್ತೆ ಸರ್. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಿಮ್ಗೆ ಮಾರಾಟ ಇವತ್ತು ಮಾಡಿ ರೈತರು ಹೆಂಗಾಗಬೇಕು ಅಂದ್ರೆ ತಾವು ಬಳಕೆ ಮಾಡಬೇಕು, ಇತರ ರೈತರಿಗೆ ಮಾರಾಟ ಮಾಡಂಗ ಆಗಬೇಕು. ನಾನು ಹೇಳಿದೆ ಕೃಷಿ ಉದ್ದಿಮೆ ಆಗಬೇಕು, ಕೃಷಿ ಉದ್ದಿಮೆ ಆಗಬೇಕು, ತಾವು ಬಳಸಬೇಕು, ಬೇರೆ ರೈತರಿಗೆ ಅದನ್ನ ಬಳಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ರೈತರಾದರು. ಅಂದ್ರೆ ಎರೆಹುಳುವನ್ನ ಒಂದು ಕಚ್ಚಾ ವಸ್ತುವಾಗಿ ನಾವು ಬಳಸ್ತಿದ್ವಿ, ಈಗ ಅದನ್ನ ಒಂದು ಫಿನಿಶ್ಡ್ ವಸ್ತುವಾಗೂ ಬಳಕೆ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ರೈತ ಯುವಕ ರೈತರಿದ್ರಿ, ರೈತರು ಯುವಕರಿದ್ರಿ, ಇದನ್ನ ಉದ್ದಿಮೆಯಾಗಿ ಮಾಡಿದ್ರೆ ನಿಮಗೆ ಬಹಳಷ್ಟು ಲಾಭದಾಯಕವಾಗಿದೆ. ಯಾಕಂದ್ರೆ ಇವತ್ತು ಎರೆಹುಳು ಗೊಬ್ಬರಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಜನ ಬಹಳಷ್ಟು ಸಾವಯವ ಕೃಷಿಗೆ ಹೋಗ್ತಂದ್ರೆ ಎರೆಹುಳು ಗೊಬ್ಬರಕ್ಕೆ ಬಹಳಷ್ಟು ರೈತರು ಕೇಳ್ತಾ ಇದಾರೆ, ಎರೆಹುಳಕ್ಕೂ ಬೇಡಿಕೆ ಇದೆ. ಇವತ್ತು ಎರೆಹುಳು ಗೊಬ್ಬರ ತಯಾರು ಮಾಡಿಕೊಳ್ಳೋಕೆ ಬಹಳಷ್ಟು ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾ ಇದಾರೆ ಸರ್. ಹೌದು, ಆ ಸಬ್ಸಿಡಿನ ಕೂಡ ರೈತರು ಉಪಯೋಗ ಮಾಡ್ಕೋಬೇಕಾಗಿತ್ತು. ಇದಕ್ಕೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸಂಪರ್ಕಕ್ಕೆ ಬರಲಿ, ನಾವು ಪ್ರಾಜೆಕ್ಟ್ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಾಜೆಕ್ಟ್ಗಳಿದಾವೆ ಇವತ್ತು, ಎಲ್ಲೆಲ್ಲಿ ಏನೇನು ಲಭ್ಯ ಇದೆ, ಸಬ್ಸಿಡಿ ಲಭ್ಯ ಇದೆ ಅನ್ನೋದು ಕೂಡ ಮಾಹಿತಿ ಕೊಡ್ತೀವಿ. ಯಾರಾದರೂ ಮುಂದೆ ಬಂದು ಅಂತಂದ್ರೆ ಕೃಷಿ ಉದ್ಯಮವಾಗಿ ಮಾಡ್ತೀವಿ ಕೃಷಿ ಕೃಷಿನ ಅಂತ ಹೇಳಿದ್ರೆ ನೇರವಾಗಿ ಸಂಪರ್ಕಕ್ಕೆ ಬಂದ್ರೆ ನಾವು ಅವ್ರನ್ನ ಆ ಉದ್ಯಮಿಗೆ ತಯಾರು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಕೊಡ್ತೀವಿ. ಈಗ ಕಾಯ್ತಾನೆ ಇರ್ತಾರೆ ಕಾರ್ಯಕ್ರಮ ಕೇಳ್ತಿರುವಂತ ನಮ್ಮ ರೈತರು. ಇಷ್ಟೆಲ್ಲ ವಿಷಯಗಳನ್ನ ನಾವು ತಿಳಿಸಿದ್ರು ಸಹ